ಬಾರಿಗೆ ತಮಗೆ ಅಭಿನಂದನೆಗಳು. ಧನ್ಯವಾದಗಳು. ಯಾಕೆಂದ್ರೆ ಇತ್ತೀಚೆಗಷ್ಟೇ ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರೊಂದಿಗಿನ ಸಂವಾದದಲ್ಲಿ ತಾವು ಭಾಗವಹಿಸಿದ್ರಿ. ಅದು ಜಿಲ್ಲೆಗೂ ಕೂಡ ಹೆಮ್ಮೆ ತರುವಂತಹ ವಿಷಯ. ಹೇಳಿ ಸರ್, ಯಾವ ಸಂದರ್ಭದಲ್ಲಿ ತಾವು ಪ್ರಧಾನಿ ಅವರೊಂದಿಗೆ ಮಾತನಾಡಿದ್ರಿ? ಮಾತನಾಡದ ಮೇಲೆ ತಮ್ಗೆ ಏನ್ ಅನ್ನಿಸ್ತು? ನಿಜವಾಗ್ಲೂ ಸರ್, ನನ್ನ ಸಂಘಕ್ಕೆ ಅದು ಒಂದು ಹೆಮ್ಮೆಯ ವಿಷಯ. ನಮ್ಮ ಸಂಘದಲ್ಲಿ ಒಂದು ಪ್ರಸ್ತಾವನೆಯನ್ನ ನಬಾರ್ಡ್ ಮೂಲಕ ಕಳಿಸ್ಕೊಟ್ಟಿದ್ವಿ. ಈಗೇನಾಗಿದೆ ಅಂದ್ರೆ, ಮಲ್ಟಿ ಸರ್ವಿಸ್ ಸೆಂಟರ್ಸ್ ಗಳಂತ ಹೇಳಿ ಎಲ್ಲಾ ಸಹಕಾರ ಸಂಘಗಳನ್ನ ಮಾಡಬೇಕಂತ ಹೇಳಿ ಸರ್ಕಾರ ಹೊರಟಿದೆ. ಇಂಥ ಸಂದರ್ಭದಲ್ಲಿ ಸಂಘದಲ್ಲಿ ಗೋಡೌನ್ ನಿರ್ಮಾಣ ಮಾಡೋದಾಗ್ಲಿ, ಯಂತ್ರೋಪಕರಣ ತಗೊಳತಕ್ಕಂಥದ್ದಾಗ್ಲಿ, ಬೇರೆ ಇತರ ಎಲ್ಲಾ ಚಟುವಟಿಕೆಗಳನ್ನ ರೈತರಿಗೋಸ್ಕರ ಮಾಡಬೇಕಂತ ಹೇಳಿ ಸರ್ಕಾರ ಹೊರಟಿದಾಗ, ನಾನು ಕೂಡ ನನ್ನ ಸ್ಥಳೀಯವಾಗಿ ಒಂದು ಗೋದಾಮು ನಿರ್ಮಾಣ ಮಾಡಲಿಕ್ಕೋಸ್ಕರ ಒಂದು ಪ್ರಸ್ತಾವನೆಯನ್ನ HDFC ಬ್ಯಾಂಕ್ ಮೂಲಕ ನಬಾರ್ಡ್ ಕಡೆಯಿಂದ ಸಾಲವನ್ನು ಪಡೀಲಿಕ್ಕಂತೇಳಿ ಪ್ರಸ್ತಾವನೆಯನ್ನು ಸಲ್ಲಿಸಿದ್ವಿ. ಆ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ, ನಬಾರ್ಡ್ ನ CGM ಅಧಿಕಾರಿಗಳು ನನ್ನ ಸಂಘಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ನನ್ನ ಸಂಘದ ಕಾರ್ಯಚಟುವಟಿಕೆಗಳನ್ನ, ನನ್ನ ಸಂಘದ ವಹಿವಾಟನ್ನ ನೋಡಿ ನಬಾರ್ಡ್ ಅಧಿಕಾರಿಗಳು, ನೀವು ಪ್ರಧಾನಮಂತ್ರಿಯವರ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಯಾಕೆ ಭಾಗವಹಿಸಬಾರ್ದು ಅಂತ ಹೇಳಿ ನನಗೆ ಪ್ರಸ್ತಾಪವನ್ನ ಮಾಡಿದ್ರು. ಆ ಪ್ರಸ್ತಾಪ ಮಾಡಿದಾಗ ನಮ್ಮ ಸಂಘದ ಅಧ್ಯಕ್ಷರು, ನಾವು ಆಡಳಿತ ಮಂಡಳಿ ನಿರ್ದೇಶಕರು, ರೈತರು ಎಲ್ಲರೂ ಸೇರ್ಕೊಂಡು ಭಾಗವಹಿಸಲಿಕ್ಕೆ ನಾವು ಒಪ್ಕೊಂಡ್ವಿ. ಒಪ್ಕೊಂಡು ಆ ಕಾರ್ಯಕ್ರಮ ಭಾಗವಹಿಸಿದ್ದು, ನೇರವಾಗಿ ಪ್ರಧಾನಮಂತ್ರಿಯವರ ಜೊತೆ ನನ್ನ ಸಂಘದ ಚಟುವಟಿಕೆಗಳನ್ನ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು ನನ್ನ ಸಂಸ್ಥೆಯ ಹೆಮ್ಮೆಯ ವಿಚಾರ. ಏನ್ ಮಾತಾಡಿದ್ರಿ? ಪ್ರಧಾನಿಯವರು ತಮ್ಮನ್ನ ಏನ್ ಪ್ರಶ್ನೆ ಕೇಳಿದ್ರು? ಹೇಗಿತ್ತು ನಿಮ್ ಸಂವಾದ? ಸರ್, ನಿಜವಾಗ್ಲೂ ನಾವು ಕನ್ನಡದಲ್ಲೇ ಮಾತಾಡಿದ್ವಿ. ಹಿಂದಿಯಲ್ಲಿ ನಮ್ಮ ನಬಾರ್ಡ್ ಅಧಿಕಾರಿಗಳು ಅದನ್ನ ಟ್ರಾನ್ಸ್ಲೇಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ಪ್ರಧಾನಮಂತ್ರಿಜಿಯವರು ನಮ್ಮ ಸಂಘದ ಕುರಿತು, ನಿಮ್ಮ ಸಂಘ ಯಾವಾಗ ಪ್ರಾರಂಭ ಆಯಿತು, ನಿಮ್ಮ ಸಂಘದ ವ್ಯಾಪ್ತಿ ಏನು, ಏನು ಕಾರ್ಯಚಟುವಟಿಕೆಗಳನ್ನ ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ, ನನ್ನ ಸಂಘದಲ್ಲಿ 1976 ಪ್ರಾರಂಭ ಆಗಿದ್ದು 44 ವರ್ಷಗಳಿಂದ ನನ್ನ ಸಂಘ ಕಾರ್ಯನಿರ್ವಹಿಸಿಕೊಂಡು ಬರ್ತಾ ಇದೆ ಹೀಗೆ ಕೇಳಿದ್ರು. ನಂತರ ಯಾಕೆ ಮಾಡ್ಕೊಂಡ್ರಿ, ಸಂಘವನ್ನು ಪ್ರಾರಂಭ ಮಾಡಿದ್ದು ಯಾಕೆ ಅಂತ ಕೇಳಿದ್ರು. ನಾನು ಹೇಳಿ, ನಮ್ಮ ಸ್ಥಳೀಯವಾಗಿ ನಮ್ಮ ಭಾಗದ ರೈತರಿಗೆ ಕೃಷಿಗೆ ಸಂಬಂಧಪಟ್ಟಂತಹ ಸಾಲ ಸೌಲಭ್ಯಗಳಿಗೆ ಅವರಿಗೆ ಅನಾನುಕೂಲ ಇತ್ತು, ಮತ್ತೆ ಕೃಷಿ ಚಟುವಟಿಕೆಗೆ ರಸಗೊಬ್ಬರ ಆಗ್ಲಿ, ಬಿತ್ತನೆ ಬೀಜ ಆಗ್ಲಿ, ಕ್ರಿಮಿನಾಶಕ ಆಗ್ಲಿ, ಎಲ್ಲಾ ರೀತಿಯ ಕೃಷಿ ಪರಿಕರಗಳನ್ನ ನಮ್ಮಲ್ಲಿ ಅವರಿಗೆ ಒದಗಿಸಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಸಂಘವನ್ನ ಹಿಂದೆ ಪ್ರಾರಂಭ ಮಾಡಿ ಅದನ್ನ ಇವತ್ತು ಕೂಡ ಆ ಚಟುವಟಿಕೆಯನ್ನು ಹಮ್ಮಿಕೊಂಡು ರೈತರಿಗೆ ಅನುಕೂಲ ಆಗುವ ಒಂದು ಉದ್ದೇಶದಿಂದ ಸಂಘವನ್ನ ಮುಂದುವರಿಸಿಕೊಂಡು ಹೋಗ್ತಿದ್ವಿ ಅಂತ ಹೇಳಿದೆ ನಾನು. ಹಾಗೆ ಮತ್ತೆ ನಾನು ಈಗ ಒಂದು ನಬಾರ್ಡ್ ಮೂಲಕ ಪ್ರಸ್ತಾವನೆ ಸಲ್ಲಿಸಿದ್ರೆ ಯಾವ ಇದು ಉದ್ದೇಶಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ರಿ ಅಂತ ಕೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಒಂದು ಗೋದಾಮು ನಿರ್ಮಾಣ ಮಾಡಲು ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇನೆ, ಅದಕ್ಕೆ 40 ಲಕ್ಷ ವೆಚ್ಚ ಆಗ್ತದೆ, ನಬಾರ್ಡ್ ಕಡೆಯಿಂದ ಒಂದು 32 ಲಕ್ಷ ಸಾಲವನ್ನು ಪಡೀಲಿಕ್ಕೆ ನಾನು ಆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇನೆ ಅಂತ ಹೇಳಿದೆ. ಪುನಃ ಮುಂದುವರೆದು ಪ್ರಧಾನಮಂತ್ರಿಯವರು, ಆದ್ರಿಂದ ನಿಮ್ಮ ಭಾಗದ ರೈತರಿಗೆ ನಿಮ್ಮ ಸಂಘಕ್ಕೆ ಏನು ಅನುಕೂಲ ಆಗ್ತದೆ, ಏನು ಲಾಭ ಆಗ್ತದೆ ಅಂತ ಹೇಳಿ ವಿಚಾರವನ್ನ ಕೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂಗೆ ನನ್ನ ಭಾಗದ ರೈತರಿಗೆ ಬೆಳೆ ಕಟಾವು ಮಾಡುವ ಸಂದರ್ಭದಲ್ಲಿ ಉತ್ತಮವಾದ ಬೆಲೆ ಸಿಗ್ತಾ ಇರಲಿಲ್ಲ. ಸೊ ನಾನು ಗೋದಾಮು ನಿರ್ಮಾಣ ಮಾಡಿ ಆ ರೈತರಿಗೆ ಆ ಸೌಲಭ್ಯ ಒದಗಿಸ್ಕೊಡೋ ಅಂತ ಸಂದರ್ಭ ಬಂದಾಗ, ಆ ರೈತರಿಗೆ ಬೆಳೆ ಕಟಾವು ಮಾಡಿದಾಗ ನನ್ನ ಗೋದಾಮಿನಲ್ಲಿ ದಾಸ್ತಾನನ್ನ ಮಾಡಿ ಉತ್ತಮವಾದ ಮುಂದಿನ ದಿನಗಳಲ್ಲಿ ಬೆಲೆ ಸಿಕ್ಕಿದಂತಹ ಸಂದರ್ಭದಲ್ಲಿ ಆ ದಾಸ್ತಾನನ್ನ ಹಿಂಪಡೆದು ಒಳ್ಳೆ ಬೆಲೆಗೆ ಮಾರಾಟ ಮಾಡಿದಾಗ ರೈತರಿಗೆ ಉತ್ತಮವಾದ ಒಂದು ಆರ್ಥಿಕವಾಗಿ ಮುಂದುವರಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂತಹ ಉದ್ದೇಶನ ಪ್ರಧಾನಮಂತ್ರಿಜಿಯವರ ಜೊತೆ ನಾನು ಪ್ರಸ್ತಾಪನೆ ಮಾಡಿ ಮಾತಾಡಿದಾಗ ಅವ್ರು ನಿಜವಾಗ್ಲೂ ಖುಷಿಪಟ್ಟು ಇದನ್ನ ಮುಂದುವರಿಸಿಕೊಂಡು ಹೋಗಿ ನಿಮ್ಮ ಸಂಘ ಕಾರ್ಯಚಟುವಟಿಕೆ ಇನ್ನೂ ರೈತರಿಗೆ ಉತ್ತಮವಾದ ರೀತಿಯಲ್ಲಿ ಆಗ್ಬೇಕು ಅಂತ ಹೇಳಿ ಆ ಮಾತನ್ನ ಹೇಳಿದ್ರು. ಬಹುಶಃ ಪ್ರಧಾನಮಂತ್ರಿಯವರೊಂದಿಗೆ ಮಾತನಾಡುವಾಗ ತಮಗೆ ರೋಮಾಂಚನ ಆಗ್ತಿತ್ತ? ಬಹಳ ಖುಷಿ. ಖಂಡಿತ ಸರ್, ಖಂಡಿತ ಖಂಡಿತ. ಯಾಕೆಂದ್ರೆ ಈ ದೇಶದ ಒಂದು ಮನೆಯ ಪ್ರಧಾನಮಂತ್ರಿಯವರ ಜೊತೆ ಮಾತಾಡ್ತಕ್ಕಂಥದ್ದು ಒಂದು ಅವಕಾಶ ಸಿಕ್ಕಿದ್ದು ನಿಜವಾಗ್ಲೂ ಹೆಮ್ಮೆಯ ವಿಷಯ. ನನ್ನ ಸಂಘಕ್ಕೆ ಅದನ್ನ ನಾನು ಒಂದು ನಿಜವಾಗ್ಲೂ ಅದನ್ನ ಮೆಚ್ಕೋಬೇಕಾದಂತಹ ಒಂದು ಅವಿಸ್ಮರಣೀಯ ಸಮಯ. ಯಾಕೆಂದ್ರೆ ನೇರವಾಗಿ ಒಂದು ಈ ಒಂದು ಪ್ರೈಮ್ ಮಿನಿಸ್ಟರ್ ಒಂದು ಸಂಘದ ಜೊತೆ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದ ನನ್ನ ಸಂಸ್ಥೆಗೆ ಅದನ್ನು ಹೆಮ್ಮೆಯ ವಿಚಾರ ಅಂತ ಹೇಳಿ ನಾನಾದ್ರೂ ಭಾವಿಸ್ತೇನೆ. ನಿಮಗೂ ಬಹಳ ಖುಷಿಯಾಗಿರ್ಬೇಕು. ಖಂಡಿತ ಸರ್, ಖಂಡಿತ ಖಂಡಿತ ಖುಷಿ ಆಯ್ತು. ಯಾಕೆಂದ್ರೆ ಸಾಮಾನ್ಯದವರ ಜೊತೆ ಒಬ್ರು ನಮ್ಮ ದೇಶದ ಪ್ರಧಾನಮಂತ್ರಿಯವರು ಮಾತಾಡ್ತಾರೆ ಅನ್ನೋದು ಖಂಡಿತ ಹೆಮ್ಮೆಯ ವಿಷಯ. ಗೌಡ್ರ, ಈಗ ಮತ್ತೂ ಹುರುಪಿನಿಂದ ಕೆಲಸ ಮಾಡೋದಕ್ಕೆ ತಾವು ಶುರು ಮಾಡಿದಿರಿ ಅಂತ ಅನ್ಸುತ್ತೆ. ಅಂದ್ರೆ ಪ್ರಧಾನಿಯವರೇ ಮಾತಾಡಿ ಶಭಾಷ್ ಅಂತ ನಿಮ್ಗೆ ಹೇಳಿರೋದ್ರಿಂದ ನಿಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚಿದೆ ಅಂತ ತಮ್ಗೇನಾದ್ರೂ ಅನ್ಸುತ್ತಾ? ಖಂಡಿತ ಸರ್, ಖಂಡಿತ. ನಾವು ಇಲ್ಲಿವರೆಗೆ ಮಾಡಿರ್ತಕ್ಕಂತಹದ್ದು ಒಂದು ಭಾಗದ ಅಭಿವೃದ್ಧಿ ಮಾತ್ರ. ಮುಂದಿನ ದಿನಗಳಲ್ಲಿ ನನ್ನ ಸಂಸ್ಥೆ ನನ್ನ ಭಾಗದ ರೈತರಿಗೆ ಅವರು ಕೃಷಿ ಚಟುವಟಿಕೆಯಲ್ಲಿ ಅನುಕೂಲ ಆಗುವ ರೀತಿಯಲ್ಲಿ ಮತ್ತೆ ಅವರು ಮುಂದೆ ಆರ್ಥಿಕವಾಗಿ ಮುಂದುವರಿಲಿಕ್ಕೆ ಏನೇನು ನನ್ನ ಭಾಗದ ರೈತರಿಗೆ ಕೊಡ್ಲಿಕ್ಕೆ ಸಾಧ್ಯ ಇದೆಯೋ ಎಲ್ಲಾ ಸೌಲಭ್ಯಗಳನ್ನ ಆ ಸ್ಥಳೀಯವಾಗಿ ರೈತರಿಗೆ ಒದಗಿಸೋದಕ್ಕೆ ಏನೇನ್ ಸಾಧ್ಯ ಆಗುತ್ತೋ ಎಲ್ಲಾ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾನು ಕೆಲಸ ಮಾಡಬೇಕಂತೇಳಿ ನನ್ನ ಸಂಸ್ಥೆಯ ಆಡಳಿತ ಮಂಡಳಿ ಅಧ್ಯಕ್ಷರು ನನ್ನ ಭಾಗದ ರೈತರು ಎಲ್ಲಾ ಕೂಡಿ ನಾವು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಖಂಡಿತ ಪ್ರಯತ್ನ ಮಾಡ್ತೇವೆ. ನನ್ನ ಭಾಗದ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನನ್ನ ಸಂಸ್ಥೆ ನೆರವಾಗಬೇಕನ್ನೋ ಭಾವನೆ ನಮ್ಮ ಆಡಳಿತ ಮಂಡಳಿಗೂ ಇದೆ, ನನ್ನ ಸಂಸ್ಥೆಗೂ ಇದೆ. ನನ್ನ ಭಾಗದ ರೈತರಿಗೆ ಖಂಡಿತ ನಾವು ಸಹಕಾರವನ್ನು ಮಾಡ್ತೇವೆ. ಗೌಡ್ರೆ, ನಿಮ್ ಬಗ್ಗೆ ಹೇಳಿ, ನೀವು ಮೂಲತಃ ಎಲ್ಲಿಯವರು? ಮೂಲತಃ ನಂದು ಭೈರಪ್ಪರ, ಆಲೂರು ತಾಲೂಕು. ನಾವು ಅಲ್ಲಿಂದ ನಾನು ಸಕಲೇಶ್ಪುರ ತಾಲೂಕಲ್ಲಿ ವಂಗಳ ಕೋಪರೇಟಿವ್ ಸೊಸೈಟಿನಲ್ಲಿದ್ದೆ, ಅಲ್ಲಿಂದ ಸಕಲೇಶ್ಪುರ ತಾಲೂಕಲ್ಲಿ ಹೊಸೂರಲ್ಲಿದ್ದೆ. ಮೂಲತಃ ನೀವು ರೈತರ? ಖಂಡಿತ ರೈತರು. ನಿಮ್ಮ ತಂದೆ ತಾಯಿ? ತಂದೆ ತಾಯಿ ನಾವು ರೈತ ಕುಟುಂಬದಿಂದನೇ ಬಂದಿರೋದು. ಈಗಲೂ ಖಂಡಿತ ಬೇಸಾಯ ಮಾಡ್ತೀರಾ? ಬೇಸಾಯ ಮಾಡ್ತೇವೆ. ಕೃಷಿಕ ಕುಟುಂಬದಿಂದನೇ ಬಂದಿರತಕ್ಕಂತ. ವಿದ್ಯಾಭ್ಯಾಸ? ವಿದ್ಯಾಭ್ಯಾಸ ನಂದು BA/BEd ಮತ್ತೆ GDC ಕೂಡ ಮಾಡಿದ್ದೇನೆ. ಓಕೆ. ಕೃಷಿ ಎಂದರೆ ಬರಿ ಕೃಷಿ ಅಲ್ಲ, ಕೃಷಿ ಸಂಸ್ಕೃತಿಯಾಗುತ್ತು. ದಿನ ದಿನವೂ ಅನ್ನಾಹಾರಗಳ ಕೊಟ್ಟು. ಕೃಷಿ ವಾಣಿ, ವೈಜ್ಞಾನಿಕ ಬೇಸಾಯ ವಿಧಾನಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆಯ ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ. ಹಂಗಾಮಿಗೆ ಅನುಸಾರವಾಗಿ ವಿವಿಧ ಬೆಳೆಗಳ ವೈಜ್ಞಾನಿಕ ಬೇಸಾಯ ವಿಧಾನಗಳನ್ನು ಕುರಿತಂತೆ ಅನುಭವಿ ವಿಜ್ಞಾನಿಗಳೊಂದಿಗೆ ಸಂವಾದ, ನೇರ ಫೋನಿಂಗ್ ಕಾರ್ಯಕ್ರಮ, ಕೃಷಿ ರಸಪ್ರಶ್ನೆ ಕಾರ್ಯಕ್ರಮಗಳು, ಈ ಸರಣಿಯ ವಿಶೇಷ ಆಲಿಸಿ ಅನುಸರಿಸಿ ಪ್ರತಿಕ್ರಿಯಿಸಿ. ಪ್ರತಿ ಬುಧವಾರ ಸಂಜೆಯ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತಿದೆ ವೈಜ್ಞಾನಿಕ ಬೇಸಾಯ ವಿಧಾನಗಳನ್ನ ಕುರಿತ ಬಾನುಲಿ ಸರಣಿ. ಕೃಷಿ ವಾಣಿ, ಕೃಷಿ ವಾಣಿ, ಕೃಷಿ ವಾಣಿ, ಕೃಷಿ ವಾಣಿ, ಕೃಷಿ ವಾಣಿ, ಕೃಷಿ ವಾಣಿ. ಈ ಸಹಕಾರಿ ಚಳುವಳಿಗೆ ಅಂದ್ರೆ ಈ ಭಾಗಕ್ಕೆ ಬರಬೇಕು ಅಂತ ತಮ್ಗೆ ಯಾಕೆ ಅನಿಸ್ತು? ಇಲ್ಲ, ನಾನು ಬಂದಿದ್ದು ಆಕಸ್ಮಿಕ. ಆಕ್ಚುಲಿ ನಾನು ಒಂದು ಹೈಸ್ಕೂಲ್ ನಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೆ, ಖಾಸಗಿ ಶಾಲೆಯಲ್ಲಿ. ಇಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ನನಗೆ HDCC ಬ್ಯಾಂಕ್ ಕಾಲ್ ಆದಾಗ ನಮಗೆ ಒಂದು ಅನಿವಾರ್ಯವಾಗಿ ಈ ಒಂದು ಸಂಸ್ಥೆಗೆ ಕೆಲಸ ಮಾಡ್ಲಿಕ್ಕೆ ಬಂದ್ವಿ. ನಿಜವಾಗ್ಲೂ ಖುಷಿ ಅಂತ ಹೇಳಿ ಅನಿಸ್ತದೆ, ಯಾಕೆಂದ್ರೆ ರೈತರ ಒಡನಾಟದ ಜೊತೆನಲ್ಲಿ ಕೆಲಸ ಮಾಡತಕ್ಕಂತಹದ್ದು ಹೆಮ್ಮೆಯ ವಿಷಯ. ರೈತರು ನಿಜವಾಗ್ಲೂ ಇವತ್ತಿನ ಪರಿಸ್ಥಿತಿನಲ್ಲಿ ಕಷ್ಟದಲ್ಲಿದ್ದಾರೆ. ಮಾರ್ಕೆಟ್ ಇಲ್ಲ, ಉತ್ತಮವಾದ ಬೆಲೆ ಇಲ್ಲ, ಹಲವಾರು ಸಮಸ್ಯೆಗಳಲ್ಲಿ ಅವರು ರೈತರು ನಿಜವಾಗ್ಲೂ ನೊಂದಿದ್ದಾರೆ. ಅವ್ರಿಗೇನಾದ್ರು ನಮ್ಮ ಕೈಲಿ ಸಹಕಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂದ್ರೆ ನೇರವಾಗಿ ನನ್ನ ಸಂಘದಿಂದ ನನ್ನ ಭಾಗದ ರೈತರಿಗೆ ಸಹಕಾರ ಮಾಡತಕ್ಕಂತ ಅವಕಾಶ ಸಿಕ್ಕೋದು ನಿಜವಾಗ್ಲೂ ನಮ್ದು ಹೆಮ್ಮೆ ವಿಷಯ. ಆ ಕೆಲಸ ನಿಜವಾಗ್ಲೂ ಖುಷಿಯಿಂದ ನಾವು ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೇವೆ. ಈ ಕ್ಷೇತ್ರದಲ್ಲಿ ಎಷ್ಟು ವರ್ಷಗಳ ಕಾಲ ದುಡಿದಿದ್ದೀರಿ? ನಾನು 98ರಲ್ಲಿ ಈ ಕ್ಷೇತ್ರಕ್ಕೆ ಬಂದವನು, ಸುಮಾರು 22 ವರ್ಷಗಳಾಯ್ತು ನಾನು ಈ ಒಂದು ಉಗನೆ ಸಂಘಕ್ಕೆ ಬಂದು. ಎಷ್ಟು ವರ್ಷ ಉಗನೆ ಸಂಘಕ್ಕೆ ಬಂದು? 2006 ಅಲ್ಲಿ ಬಂದವನು. 13 ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಬಹಳ ಜನ ಹೇಳ್ತಾರೆ ಗೌಡ್ರೆ, ನಿಮ್ಮ ಉಗನೆ ಸಂಘ ಪೇಟೆ ಪಟ್ಟಣಗಳಲ್ಲಿರುವಂತಹ ಯಾವುದೇ ಒಂದು ಕಮರ್ಷಿಯಲ್ ಬ್ಯಾಂಕ್ ಗಿಂತ ಕಡಿಮೆ ಏನಿಲ್ಲ, ತುಂಬಾ ಅದ್ಭುತವಾದಂತಹ ಒಳಾಂಗಣ ಒಳರಚನೆಯನ್ನು ಹೊಂದಿದೆ ಅಂತ ಹೇಳಿ. ಹೇಗೆ ತಮಗೆ ಈ ಒಂದು ಕಾನ್ಸೆಪ್ಟ್ ಬಂತು, ಈ ತರಹ ಒಂದು ಒಳ್ಳೆ ಬ್ಯಾಂಕಿನ ಒಳ ಆವರಣವನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವಂಥದ್ದು? ಖಂಡಿತ ಸರ್, ಈಗ ಏನಾಗಿದೆ ಅಂದ್ರೆ ನಾವು ಕೆಲಸ ಮಾಡೋ ಸಂದರ್ಭದಲ್ಲಿ ಆ ಭಾಗದ ರೈತರಿಗೆ ಏನಾದ್ರು ಒಂದು ಮಾಡಬೇಕಂತ ಹೇಳಿ ನಮ್ಮ ಆಲೋಚನೆಗಳು ಮೊದಲಿಂದನೂ ಇತ್ತು. ಯಾಕೆ ನಾವು ಕೃಷಿ ಕುಟುಂಬದಿಂದ ಬಂದಿರತಕ್ಕಂಥವರಾಗಿದ್ದರಿಂದ ಆ ಭಾಗದ ರೈತರ ಎಲ್ಲಾ ನೋವುಗಳು ಆ ಸಮಸ್ಯೆಗಳು ಅರ್ಥ ಆಗಿದ್ದರಿಂದ ಏನಾದ್ರೂ ನನ್ನ ಭಾಗದ ರೈತರಿಗೆ ಅನುಕೂಲ ಆಗಬೇಕು, ಸಂಸ್ಥೆಯನ್ನು ಉತ್ತಮ ರೀತಿಯಲ್ಲಿ ನಾವು ಬೆಳವಣಿಗೆಯನ್ನ ಮಾಡಿಕೊಂಡು ಇಟ್ಕೊಂಡಿದ್ರೆ ಭಾಗದ ರೈತರಿಗೆ ಹೆಲ್ಪ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಉದ್ದೇಶದಿಂದ ಎಲ್ಲಾ ರೀತಿಯ ಕಾರ್ಯಚಟುವಟಿಕೆಗಳನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ನಮ್ಮ ಭಾಗದ ರೈತರಿಗೆ ಟ್ರಾಕ್ಟರಿ ಸೌಲಭ್ಯವನ್ನು ಇಟ್ಕೊಂಡಿದ್ದೇವೆ, ಅಡಿಕೆ ಸುಲಿಯ ಮಿಷಿನ್ ಅನ್ನು ಇಟ್ಕೊಂಡಿದ್ದೇವೆ, ಮತ್ತೆ ಮೆಕ್ಕೆಜೋಳವನ್ನ ರೈತರಿಂದ ನೇರವಾಗಿ ಖರೀದಿ ಮಾಡತಕ್ಕಂಥ ಸೌಲಭ್ಯವನ್ನು ಒದಗಿಸಿದ್ದೇವೆ. ಸಾಕಷ್ಟು ಸೌಲಭ್ಯಗಳನ್ನ ಒದಗಿಸಿಕೊಟ್ಟಿದ್ದೇವೆ. ಆ ಯಾಕೆ ಸಾಧ್ಯ ಆಗಿದೆ ಅಂದ್ರೆ ಆ ಭಾಗದ ರೈತರಿಗೆ ನಮ್ಮಿಂದ ಆಚೆಗೆ ಹೋಗ್ತಕ್ಕಂಥ ಯಾವ ಸನ್ನಿವೇಶಗಳು ಸೃಷ್ಟಿಯಾಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಕಾರ್ಯಕ್ರಮ ಹಮ್ಮಿಕೊಂಡು ಅಭಿವೃದ್ಧಿಯನ್ನ ಮಾಡಿದ್ದೇವೆ. ಅಂದ್ರೆ ಈಗ ಸಹಕಾರಿ ಸಂಘ ಅನ್ನೋ ಕಾನ್ಸೆಪ್ಟ್ ಹೋಗಿ ಈಗ ಸಹಕಾರಿ ಬ್ಯಾಂಕ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಬಂದಿದೆ ಅಲ್ವೇ? ಮುಂಚೆ ಇದ್ದ ಹಾಗೆ ಈಗ ಸಹಕಾರಿ ಸಂಘಗಳಿಲ್ಲ, ಸ್ವರೂಪ ಬದಲಾಗಿದೆ. ಆ ಸ್ವರೂಪದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಇಲ್ಲ, ನಿಜವಾಗ್ಲೂ ಹಿಂದೆ ಸೇವಾ ಸಹಕಾರ ಸಂಘಗಳಂತೇಳಿ ಇದ್ದಿದ್ದು, ಸಹಕಾರ ಬ್ಯಾಂಕ್ಗಳಂತೇಳಿ ಬದಲಾವಣೆಯನ್ನ ಪಡ್ಕೊಂಡಿದೆ. ಇನ್ನೇನು ಬರೀ ರೈತರಿಗೆ ಸೇವೆನ ಮಾಡಿದ್ರೆ ಸಾಕಾಗೋದಿಲ್ಲ, ಬೇರೆ ಬೇರೆ ಒಂದು ಎಲ್ಲಾ ಬ್ಯಾಂಕಿನ ಕಾರ್ಯಚಟುವಟಿಕೆಗಳಿಗೂ ಕೂಡ ಹಮ್ಕೋಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಮಾಡಿದ್ರಿಂದ ಬದಲಾವಣೆಯನ್ನ ಆ ನಿಟ್ಟಿನಲ್ಲಿ ನಾವು ಕೂಡ ಪ್ರಯತ್ನವನ್ನ ಮಾಡಿ ನಮ್ಮ ಭಾಗದ ರೈತರಿಗೆ ಬ್ಯಾಂಕಿನ ಚಟುವಟಿಕೆಗಳ ಜೊತೆಗೆ ಆ ರೈತರಿಗೆ ಬೇಕಂತ ಎಲ್ಲಾ ಸೌಲಭ್ಯಗಳನ್ನ ಒದಗಿಸುವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಗೌಡ್ರೆ, ತಾವು ಆರಂಭದಲ್ಲಿ ಬಂದಾಗ ಎಷ್ಟು ವಹಿವಾಟು ಮಾಡ್ತಾ ಇದ್ರಿ, ಈಗ ಎಷ್ಟು ವಹಿವಾಟಿದೆ ತಮ್ದು? ಖಂಡಿತ ಸರ್, ನಾನು 2006 ನನ್ನ ಸಂಘಕ್ಕೆ ಬಂದವನು ಕಾರ್ಯದರ್ಶಿಯಾಗಿ. ಬಂದ ಪ್ರಾರಂಭದಲ್ಲಿ ಸಂಸ್ಥೆ ತುಂಬಾ ಆ ಮಟ್ಟದಲ್ಲಿ ಏನು ಅಭಿವೃದ್ಧಿ ಆಗಿರಲಿಲ್ಲ. ಬಂದ ಸಂದರ್ಭದಲ್ಲಿ ನಾನು ಏನಾದರೂ ಒಂದು ಕೆಲಸ ಮಾಡಬೇಕಂತೇಳಿ ಪ್ರಯತ್ನ ಪಟ್ಟಾಗ ನನ್ನ ಹಿಂದಿನ ಎಲ್ಲಾ ಆಡಳಿತ ಮಂಡಳಿ ಸಹಕಾರ ಮತ್ತೆ ಈಗಿರ್ತಕ್ಕಂತಹ ಆಡಳಿತ ಮಂಡಳಿ ಸಹಕಾರವನ್ನು ಪಡ್ಕೊಂಡು ನನ್ನ ಭಾಗದ ರೈತರಿಗೆ ಹಿಂದೆ ಸುಮಾರು ಒಂದು 2.5 crore ಕೂಡ ನನ್ನ ವಹಿವಾಟು ಇರಲಿಲ್ಲ. ಪ್ರಾರಂಭದಲ್ಲಿ ಯಾವುದೇ ರೀತಿಯಾದ ಠೇವಣಿ ಇರಲಿಲ್ಲ, ಉತ್ತಮವಾದ ಸಾಲನೂ ಕೂಡ ಅಡ್ವಾನ್ಸ್ ಆಗಿರಲಿಲ್ಲ. ಬಂದ್ಮೇಲೆ ಈಗ ವಾರ್ಷಿಕವಾಗಿ 50 crore ವರೆಗೂ ನಾವು ವಹಿವಾಟನ್ನು ಮಾಡ್ತಕ್ಕಂತಹ ಮಟ್ಟಕ್ಕೆ ನಾವು ಸಂಸ್ಥೆಯನ್ನು ಬೆಳೆಸಿದ್ದೇವೆ. ಅದಕ್ಕೆ ನನ್ನ ಭಾಗದ ರೈತರ ಸಹಕಾರ, ನಮ್ಮ HDFC ಬ್ಯಾಂಕಿನ ಸಹಕಾರ, ಕೃಷಿ ಇಲಾಖೆ, ಎಲ್ಲಾ ಇಲಾಖೆಗಳ ಸಹಕಾರವನ್ನು ಪಡ್ಕೊಂಡು ನಾವು ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಸಾಧ್ಯ ಆಗಿದೆ ಸರ್. ಈಗ 50 crore ವಹಿವಾಟಿದೆಯಾ ತಮ್ಮದು? ಖಂಡಿತ ಸರ್. ಸಾಲ ಎಷ್ಟು ಕೊಡ್ತೀರಿ? ಸಾಲ ನಮ್ಮಲ್ಲಿ ಬೆಳೆ ಸಾಲವಾಗಿ ಒಬ್ಬ ರೈತರಿಗೆ 3 lakh ಕೂಡ 0% ಬಡ್ಡಿಯಲ್ಲಿ ಸಾಲವನ್ನ ಕೊಟ್ಟಿದ್ದೇವೆ. ಚಿನ್ನಾಭರಣ ಸಾಲವನ್ನ ಕೊಟ್ಟಿದ್ದೇವೆ, ಸ್ವಸಹಾಯ ಸಂಘಗಳಿಗೆ ಸಾಲವನ್ನು ಕೊಟ್ಟಿದ್ದೇವೆ, ವಾಹನ ಸಾಲವನ್ನ ಕೊಟ್ಟಿದ್ದೇವೆ. ಆ ಭಾಗದ ರೈತರಿಗೆ ಯಾವ್ಯಾವ ರೀತಿಯ ಅನುಕೂಲ ಆಗ್ತದೆ ಎಲ್ಲಾ ರೀತಿಯ ಸಾಲವನ್ನು ಕೊಡುವ ಪ್ರಯತ್ನವನ್ನು ಕೂಡ ಮಾಡಿದ್ದೇವೆ. ಹಾಗೆ ಈ ಮುಂಗಾರು ಬೆಳೆ ಮಾಡುವಂತ ಸಂದರ್ಭದಲ್ಲಿ ಅವರಿಗೆ ಎಷ್ಟೋ ರೈತರಿಗೆ ಬಿತ್ತನೆ ಬೀಜ ತಗೊಳ್ಳಿಕ್ಕೆ ಕೂಡ ಅನುಕೂಲ ಸ್ಥಿತಿ ಇರೋದಿಲ್ಲ. ನಾವು ಆ ಸಂದರ್ಭದಲ್ಲಿ ಮೆಕ್ಕೆಜೋಳನ ಬೆಳೀತಕ್ಕಂತಹ ರೈತರು ನಮ್ಮಲ್ಲಿ ಹೆಚ್ಚಿರೋದ್ರಿಂದ ಆ ಬಿತ್ತನೆ ಬೀಜವನ್ನ ಮುಂಗಾರಲ್ಲಿ ನಾವು ಸಾಲದ ರೂಪದಲ್ಲಿ ವಿತೌಟ್ ಬಡ್ಡಿಯಲ್ಲಿ ಸಾಲವನ್ನ ಕೊಡ್ತೇವೆ. ಆ ಜೋಳವನ್ನ ಬೆಳೆದು ನಾವು ವಾಪಸ್ ಖರೀದಿ ಮಾಡಿ ಆ ಸಾಲವನ್ನು ವಾಪಸ್ ತಗೊಳ್ಳುವಂತ ಕೆಲಸವನ್ನು ಕೂಡ ನಾವು ನಮ್ಮ ಭಾಗದ ರೈತರಿಗೆ ಅನುಕೂಲವನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಅಂದ್ರೆ ಮೆಕ್ಕೆಜೋಳ ಬೆಳೆಗಾರರಿಗೆ ಬೀಜ ಕೊಡ್ತೀರಿ, ಆಮೇಲೆ ಗೊಬ್ಬರ ಔಷಧಿನೂ ಕೊಡ್ತೀರಾ? ಇಲ್ಲ, ಮೆಕ್ಕೆಜೋಳ ಬಿತ್ತನೆ ಬೀಜವನ್ನ ಮಾತ್ರ ಸಾಲ ಕೊಡ್ತೇವೆ. ಬಟ್ ರಸಗೊಬ್ಬರ ಆಗ್ಲಿ ಕ್ರಿಮಿನಾಶಕ ಎಲ್ಲಾ ಮಾರಾಟ ನನ್ನ ಸಂಸ್ಥೆಯಲ್ಲಿದೆ. ಬಟ್ ಅದನ್ನ ಸಾಲ ಕೊಡುವಂತ ವ್ಯವಸ್ಥೆಯನ್ನ ಮಾಡಿಲ್ಲ, ಯಾಕೆಂದ್ರೆ ಅದು ದೊಡ್ಡ ಪ್ರಮಾಣದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ರಸಗೊಬ್ಬರ ಮಾರಾಟ ಇದೆ ಎಲ್ಲ ತಾವು ಮಾರ್ತೀರಿ? ಖಂಡಿತ, ಎಲ್ಲಾ ರೀತಿಯ ಸೌಲಭ್ಯಗಳು ಕೂಡ ನನ್ನ ಭಾಗದ ರೈತರಿಗೆ ಏನೇನು ಸಿಗಬೇಕು ಕೃಷಿಗೆ ಸಂಬಂಧಪಟ್ಟಿದ್ದು ಎಲ್ಲಾ ಸೌಲಭ್ಯಗಳನ್ನು ಕೂಡ ಕಲ್ಪಿಸಿಕೊಟ್ಟಿದ್ದೇವೆ. ಗೌಡ್ರ, ಈಗ ಜೋಳದ ಮಾರಾಟ ಅಂದ್ರೆ ಏನ್ ವ್ಯವಸ್ಥೆ ಇಟ್ಕೊಂಡಿದ್ದೀರಿ? ಇಲ್ಲ, ಅಲ್ಲಿ ಬಿತ್ತನೆ ಬೀಜವನ್ನ ಮಾರಾಟ ಮಾಡತಕ್ಕಂತ ಸೀಡ್ಸ್ ಲೈಸೆನ್ಸ್ ಅನ್ನ ಕೃಷಿ ಇಲಾಖೆಯಿಂದ ಪಡ್ಕೊಂಡು ಮಾರಾಟ ಮಾಡತಕ್ಕಂತ ಮಾಡಿದ್ದೇವೆ. ಹಾಗೆ ರೈತರಿಂದ ನೇರವಾಗಿ ಮೆಕ್ಕೆಜೋಳನ ನಾವು ಖರೀದಿ ಮಾಡಿ ಈಗ ಮಾರ್ಕೆಟ್ ಮಾಡತಕ್ಕಂತ ಸೌಲಭ್ಯವನ್ನ ಮಾಡಿದ್ದೇವೆ. ಹೇಗೆ ಅಂತ ಕೇಳ್ತಿದ್ದೀನಿ, ನೀವು ಹೇಗೆ ಖರೀದಿ ಮಾಡ್ತೀರಿ ಮತ್ತೆ ಯಾರಿಗೆ ಮಾರ್ತೀರಿ? ಇಲ್ಲ, ರೈತರಿಂದ ನೇರವಾಗಿ ಅವರ ಮನೆಯ ಹತ್ತಿರದಿಂದನೇ ನಾವು ನನ್ನ ಟ್ರಾನ್ಸ್ಪೋರ್ಟೇಶನ್ಸ್ ಅನ್ನ ನಮ್ಮ ಹತ್ರ ತಗೋಬಂದು ಅದಕ್ಕೆ ನಾವು ವೇಬ್ರಿಡ್ಜ್ ತೂಕದಲ್ಲಿ ಕೊಟ್ಟು ತಕ್ಷಣ ಅವರ ಅಕೌಂಟ್ಗೆ ಹಣವನ್ನ ಜಮಾ ಮಾಡತಕ್ಕಂತ ಸೌಲಭ್ಯನ ಒದಗಿಸಿಕೊಟ್ಟಿದ್ದೇವೆ. ನಾವು ಕೂಡ ಈ KMFಗೆ ಮತ್ತೆ ಬೇರೆ ಬೇರೆ ದೊಡ್ಡ ದೊಡ್ಡ ಸುಗಣ ಕಂಪನಿಗೆ ಈ ತರ ಎಲ್ಲಾ ಕಂಪನಿಗಳಿಗೂ ಕೂಡ ಮೆಕ್ಕೆಜೋಳವನ್ನು ಮಾರಾಟ ಮಾಡತಕ್ಕಂತ ಸೌಲಭ್ಯವನ್ನ ಕಲ್ಪಿಸಿಕೊಂಡಿದ್ದೇವೆ. ಅಂದ್ರೆ ಮುಂಚಿತವಾಗಿ ನೀವು ಈ ಸಂಸ್ಥೆಗಳ ಜೊತೆ ಮಾತಾಡಿರ್ತೀರಾ, ನಾನು ಮೆಕ್ಕೆಜೋಳ ನಿಮಗೆ ಸರಬರಾಜು ಮಾಡ್ತಾ? ಇಲ್ಲ, ಇದು ಮೆಕ್ಕೆಜೋಳ ಮಾರಾಟ ದೊಡ್ಡ ಮಾರ್ಕೆಟ್ ಇದೆ. ಆ ಸಂದರ್ಭದಲ್ಲಿ ಯಾರು ನಮಗೆ ಉತ್ತಮವಾದ ಬೆಲೆಯನ್ನ ಕೊಡ್ತಾರೆ ಅವರಿಗೆ ಮಾರಾಟ ಮಾಡತಕ್ಕಂತ ಸೌಲಭ್ಯವನ್ನ ಮಾಡ್ಕೊಂತೇವೆ. ಅಲ್ಲ, ಇದು ಆಲೋಚನೆ ಹೇಗೆ ಬಂತು ತಮಗೆ? ಎಷ್ಟು ವಹಿವಾಟು ನಡೆಸ್ತೀರಿ, ಮೆಕ್ಕೆಜೋಳ ಎಷ್ಟು ಖರೀದಿ ಮಾಡಬಹುದು ತಾವು, ಹೇಗೆ? ಇಲ್ಲ ಸರ್, ನಮ್ಮ ಭಾಗದ ರೈತರು ಹೆಚ್ಚಿನ ರೀತಿಯಲ್ಲಿ ಮೆಕ್ಕೆಜೋಳನ ಬೆಳೀತಾರೆ, ಆಲೂಗೆಡ್ಡೆನ ಬೆಳೀತಾರೆ, ಅಡಿಕೆಯನ್ನ ಬೆಳೀತಾರೆ, ಶುಂಠಿಯನ್ನ ಬೆಳೀತಾರೆ. ಹೀಗೆ ಎಲ್ಲಾ ಬೆಳೆಯನ್ನ ಬೆಳೀತಕ್ಕಂತ ಸಂದರ್ಭ ಹೆಚ್ಚಿನ ಭಾಗದ ರೈತರು ಮೆಕ್ಕೆಜೋಳನ ಬೆಳೀತಕ್ಕಂತಹ ಒಂದು ಸಂದರ್ಭವನ್ನು ನಾವು ಮನಗಂಡಿದ್ವಿ. ನಾವು ಯಾಕೆ ರೈತರಿಗೆ ಸಹಕಾರ ಮಾಡಬಾರ್ದು ಅಂತಕ್ಕಂತ ಮನಸ್ಸು ಬಂದಾಗ ನಾವು ಆಡಳಿತ ಮಂಡಳಿಯವರ ಜೊತೆ ಮಾತುಕತೆಯನ್ನ ಮಾಡಿ ಅವರಿಗೆ ಆಗ್ಲೇ ನಾವು ಮೆಕ್ಕೆಜೋಳನ ಖರೀದಿ ಮಾಡತಕ್ಕಂತ ಲಾಸ್ಟ್ ಕಳೆದ ವರ್ಷದಿಂದ ಮಾತ್ರ ನಾವು ಪ್ರಾರಂಭ ಮಾಡಿದ್ದೇವೆ. ಇನ್ನು ಉತ್ತಮ ರೀತಿಯಾದ ಮಾರ್ಕೆಟ್ ನ ಒದಗಿಸಿಕೊಟ್ಟು ಮುಂದಿನ ದಿನಗಳಲ್ಲಿ ಒಳ್ಳೆ ಗೋಡನ್ನ ನಿರ್ಮಾಣ ಮಾಡಿ ಆ ಭಾಗದ ರೈತರಿಗೆ ಅವ್ರದ ಮೆಕ್ಕೆಜೋಳನ ದಾಸ್ತಾನು ಮಾಡಿ ಮುಂದಿನ ದಿನಗಳಲ್ಲಿ ಉತ್ತಮವಾದ ಬೆಲೆ ಬಂದಾಗ ರೈತರ ನೇರವಾಗಿ ಮಾರಾಟ ಮಾಡತಕ್ಕಂತ ಸೌಲಭ್ಯ ಕಲ್ಪಿಸಿಕೊಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಈಗ ರೈತರಿಗೆ ನಬಾರ್ಡ್ನಿಂದ ತಾವು ಸಾಲ? ಖಂಡಿತ ಖಂಡಿತ ಸರ್, ಗೋಡೌನ್ ನಿರ್ಮಾಣ ಮಾಡಿಕೊಡ. ಹೌದು, ಹೇಳಿ ಸರ್, ಮುಂದುವರಿಸಿ. ಆ ರೈತರಿಗೆ ಮುಂದಿನ ದಿನಗಳಲ್ಲಿ ಈಗ ನಾವು ರೈತರ ನೇರ ಮೆಕ್ಕೆಜೋಳನ ಖರೀದಿ ಮಾಡಿ ನಾವೇ ಮಾರಾಟ ಮಾಡೋ ಸೌಲಭ್ಯವನ್ನು ಮಾಡಿಕೊಂಡಿದ್ದೇವೆ. ಮುಂದಿನ ರೈತರು ದಾಸ್ತಾನನ್ನ ಮಾಡಿ ಉತ್ತಮವಾದ ಬೆಲೆ ಸಿಕ್ಕಿದಾಗ ಅವರೇ ಮಾರ್ಕೆಟ್ಗೆ ಮಾರತಕ್ಕಂತ ಸೌಲಭ್ಯವನ್ನ ಮಾಡಬೇಕು ಅಂತ ಹೇಳಿ ಉದ್ದೇಶ ಇಟ್ಕೊಂಡಿದ್ದೇವೆ. ಇಲ್ಲ, ಬಹಳ ಒಳ್ಳೆ ಪ್ರಯತ್ನ ಗೌಡ್ರೆ. ಯಾಕೆಂದ್ರೆ ನೋಡಿ, ರೈತರಿಗೆ ತಾವು ಬಡ್ಡಿ ರಹಿತವಾಗಿ ದುಡ್ಡೇ ಇಲ್ದಲೇ ಸಾಲದ ರೂಪದಲ್ಲಿ ಬೀಜ ಕೊಡ್ತೀರಿ, ಅವರು ಅದನ್ನ ಬೆಳೆದ ಮೇಲೆ ಅವರ ಉತ್ಪನ್ನವನ್ನ ತಾವು ಖರೀದಿ ಮಾಡ್ತೀರಿ, ಅವ್ರಿಗೇನ್ ಸಾಲವಾಗಿ ಕೊಟ್ಟಿದ್ದೀರಿ ಆ ದುಡ್ಡನ್ನು ಹಿಡ್ಕೊಂಡು ಉಳಿದಿದ್ದನ್ನು ಅವ್ರ ಅಕೌಂಟ್ಗೆ ಹಾಕ್ತೀರಿ ಅಲ್ವೇ? ಬಹಳ ಉತ್ತಮವಾದಂತಹ ಒಂದು ಚಿಂತನೆ. ಇದನ್ನ ಬೇರೆ ಬೆಳೆಗೂ ಏನಾದ್ರೂ ವಿಸ್ತರಿಸೋ ಆಲೋಚನೆ ಇಲ್ಲ? ಅಡಿಕೆಯನ್ನ ಮಾಡ್ಲಿಕ್ಕೆ ಅಂತ ಹೇಳಿ ದಾಸ್ತಾನು ಮಾಡಿ ಸಾಲ ಕೊಡತಕ್ಕಂತ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೇವೆ. ಇನ್ನ ಬೇರೆ ಇತರ ಬೆಳೆಗಳನ್ನ ಮಾಡ್ಲಿಕ್ಕೆ ಅದಕ್ಕೆ ನಮ್ಗೆ ಕೋಲ್ಡ್ ಸ್ಟೋರೇಜ್ ಅನ್ನ ಮಾಡ್ಕೋಬೇಕಾಗ್ತದೆ. ಯಾಕೆಂದ್ರೆ ಕೆಲವೊಂದು ಬೆಳೆಗಳನ್ನ ಹಾಗೆ ಇಟ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ, ಇನ್ನೊಂದು ಕೆಲವು ಬೆಳೆಗಳನ್ನ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಕೋಲ್ಡ್ ಸ್ಟೋರೇಜ್ ಮುಂದಿನ ದಿನಗಳಲ್ಲಿ ನಿರ್ಮಾಣವನ್ನ ಮಾಡಿ ಆ ಭಾಗದ ರೈತರಿಗೆ ಸೌಲಭ್ಯವನ್ನು ಕಲ್ಪಿಸ್ಕೊಡ್ಬೇಕಂತ ಸರ್ಕಾರದ ಕಡೆಯಿಂದ ಖಂಡಿತ ಪ್ರಯತ್ನ ಮಾಡ್ತೇವೆ ನಾವು. ಆಗಿದೆ ಎತ್ತು ರೈತನ ಸಂಪತ್ತು, ಆಗಿದೆ ಎತ್ತು ರೈತನ ಸಂಪತ್ತು. ಎತ್ತುಗಳೇ, ಎತ್ತುಗಳ ಸಾಕಾಣಿಕೆ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಸಂಜೆಯ ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ಅನುಭವಿ ಪಶುವೈದ್ಯರ ಮಾರ್ಗದರ್ಶನ, ನುರಿತ ರೈತರ ಅನುಭವದ ಮಾತು, ನೇರ ಫೋನಿನ್ ಕಾರ್ಯಕ್ರಮ, ಆಸಕ್ತರಿಗೆ ವಿಶೇಷ ತರಬೇತಿಯ ಆಯೋಜನೆ ಈ ಬಾನುಲಿ ಸರಣಿಯ ವಿಶೇಷ. ಕೇಳಿ ಕೇಳಿಸಿ ಎತ್ತುಗಳ ಭವ್ಯ ಪರಂಪರೆ ಉಳಿಸಿ. ಪ್ರತಿ ಶುಕ್ರವಾರ ಸಂಜೆಯ ಕೃಷಿರಂಗ ಕಿಸಾನ್ವಾಣಿಯಲ್ಲಿ ನಿಮಗಾಗಿ ಮೂಡಿ ಬರುತ್ತಿದೆ ಎತ್ತುಗಳ ಸಾಕಾಣಿಕೆ ಕುರಿತ ಬಾನುಲಿ ಸರಣಿ. ರೈತನ ಸಂಪತ್ತು, ರೈತನ ಸಂಪತ್ತು, ರೈತನ ಸಂಪತ್ತು, ರೈತನ ಸಂಪತ್ತು. ತಪ್ಪಿಸೋಣ ಭೂಮಿ ತಾಯ ಮೇಲಿನ ವಿಕೃತಿ. ಉಗನೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸುಮಾರು ಎಷ್ಟು ಹಳ್ಳಿಗಳಿಗೆ ಸೇವೆಯನ್ನು ನೀಡುತ್ತಾ ಇದೆ? ನನ್ನ ವ್ಯಾಪ್ತಿನಲ್ಲಿ 29 ಗ್ರಾಮಗಳಿದೆ. 29 ಗ್ರಾಮಗಳ ಅಲ್ಲದೆ ಆಚೆ ಈಚೆಯಿಂದ ಕೂಡ ನನ್ನ ಭಾಗದ ಸಂಸ್ಥೆ ಸೌಲಭ್ಯ ಪಡೆಯಲಿಕ್ಕೆ ರೈತರು ಬರ್ತಾರೆ. ಅಂದಾಜು ಎಷ್ಟು ಜನ ಸದಸ್ಯರು ಇರಬಹುದು? ಅಂದಾಜು ನನ್ನಲ್ಲಿ ಸದೃಶ ಆಗಿರ್ತಕ್ಕಂಥವ್ರು ಈಗ 2,300 ಜನ ಸದಸ್ಯರು ಇದ್ದಾರೆ. ನನ್ನ ಸಂಘದ ಜೊತೆ ವ್ಯವಹಾರ ಮಾಡತಕ್ಕಂಥ ಸುಮಾರು 4,500 ರೈತರು ಕೂಡ ನನ್ನ ಭಾಗದ ಸಂಸ್ಥೆ ಜೊತೆಗೆ ವ್ಯವಹಾರವನ್ನು ಮಾಡ್ತಿದ್ದಾರೆ. ಹಳ್ಳಿಯ ಜನರ ಜೊತೆ ಅತ್ಯಂತ ನಿಕಟವಾದಂತಹ ಬಾಂಧವ್ಯವನ್ನು ಇಟ್ಕೊಂಡಿರೋರ್ ತಾವು ಅಲ್ವೇ? ಒಂದು ಸಾಲವನ್ನು ಕೊಡ್ತೀರಿ, ಎರಡನೇದು ಡೆಪಾಸಿಟ್ಗಳನ್ನು ಕೂಡ ತಾವು ಸಂಗ್ರಹಿಸಬೇಕು. ಅವರ ಮನ ಒಲಿಸೋದಕ್ಕೆ ಸಾಧ್ಯ ಆಗಿದೆಯಾ? ಸಹಕಾರಿ ಸಂಸ್ಥೆ ಮೇಲೆ ಜನರ ನಂಬಿಕೆ ಇದೆ, ಡೆಪಾಸಿಟ್ ಇಡಬಹುದು ಅಂತ ಅನ್ಸುತ್ತೆ ಜನರಿಗೆ. ಖಂಡಿತ ಸರ್, ನನ್ನ ಭಾಗದ ರೈತರು ನನ್ನ 20 ಕೋಟಿವರೆಗೂ ನಾವು ಠೇವಣಿಯನ್ನ ಹೊಂದಿದ್ದೇವೆ. ಆ ಒಂದು ಸಹಕಾರ ಸಂಸ್ಥೆ ಜೊತೆ ಆ ಒಡನಾಟವನ್ನ ಇಟ್ಕೊಂಡು ಹತ್ತಿರದಿಂದ ಅವರಿಗೆ ಸೇವೆಯನ್ನು ಸಲ್ಲಿಸಿದಾಗ ಖಂಡಿತ ರೈತರು ನಂಬುತ್ತಾರೆ. ಆ ನಂಬಿಕೆಗೆ ನಾವು ಸಂಸ್ಥೆ ಯಾವತ್ತೂ ಚಿರಋಣಿ. ನಾವು ಅಷ್ಟು ಸರ್ವಿಸ್ ಅನ್ನ ರೈತರಿಗೆ ಕೊಟ್ಟಿದ್ದೇವೆ. 20 ಕೋಟಿ ಡೆಪಾಸಿಟ್ ಒಂದು ಸಹಕಾರ ಸಂಘದಲ್ಲಿ ನಾವು ಹೊಂದಿದ್ದೇವೆ ಅಂದ್ರೆ ನಮ್ಮ ಸಂಸ್ಥೆ ಅದು ಹೆಮ್ಮೆ ವಿಚಾರ. ರೈತರಿಗೆ ಎಲ್ಲಾ ರೀತಿಯ ಸೌಲಭ್ಯವನ್ನ ಕೊಡೋದ್ರ ಜೊತೆಗೆ ಅವರಿಗೆ ಉತ್ತಮವಾಗಿ ಸರ್ವಿಸ್ ಅನ್ನ ಕೊಟ್ಟಾಗ ಡೆಪಾಸಿಟ್ ಮಾಡಲಿಕ್ಕೆ ಖಂಡಿತ ಮುಂದೆ ಬರ್ತಾರೆ. ತುಂಬಾ ಸಹಕಾರ ಸಂಘಗಳು ಗ್ರಾಮ ಮಟ್ಟದಲ್ಲಿ ಒಂದು ದೊಡ್ಡ ಡಿಪಾರ್ಟ್ಮೆಂಟ್ ಸ್ಟೋರ್ಗಳನ್ನೇ ಮಾಡೋ ಪ್ರಯತ್ನ ಮಾಡಿದ್ದಾವೆ. ತುಂಬಾ ಜನ ಈ ಕೆಲಸ ಮಾಡಿದ್ದಾರೆ ಅಂದ್ರೆ ರೈತರಿಗೆ ಅವರ ಮನೆಗೆ ಬೇಕಾದಂತಹ ಎಲ್ಲ ಅಗತ್ಯ ವಸ್ತುಗಳನ್ನು ಕೂಡ ಸಂಘದ ಮೂಲಕನೇ ನೀಡುವಂತ ಪ್ರಯತ್ನ. ಭವಿಷ್ಯದಲ್ಲಿ ತಾವು ಕೂಡ ಆ ತರ ಏನಾದ್ರು? ಖಂಡಿತ ಸರ್, ನಾವು ಕೂಡ ಒಂದು ಉತ್ತಮವಾಗಿ ನಮ್ಮ ಭಾಗದ ರೈತರಿಗೆ ಆ ಸೌಲಭ್ಯವನ್ನ ಮಾರುಕಟ್ಟೆ ಸೌಲಭ್ಯವನ್ನು ಕೊಡೋದ್ರ ಜೊತೆಗೆ ಆ ಸ್ಥಳೀಯವಾಗಿ ಆ ರೈತರಿಗೆ ಏನೇನು ಬೇಕಾಗ್ತಿರ್ತಕ್ಕಂಥದ್ದನ್ನ ನಾವು ಮುಂದಿನ ದಿನಗಳಲ್ಲಿ ನೋಡ್ಕೊಂಡು ಆ ಕಾರ್ಯಕ್ರಮ ಕೂಡ ಮಾಡ್ಬೇಕಂತ ಅನ್ಕೊಂಡಿದ್ದೇವೆ. ಈಗ ತಮಗೇನು ವ್ಯತ್ಯಾಸ ಅನ್ಸುತ್ತೆ ಸರ್, ಈಗ ಒಂದು ವಾಣಿಜ್ಯ ಬ್ಯಾಂಕು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ನಿರ್ವಹಿಸ್ತಾ ಇದೆ, ಒಂದು ಸಹಕಾರಿ ಬ್ಯಾಂಕು ಕೂಡ ಕೆಲಸ ನಿರ್ವಹಿಸ್ತಾ ಇದೆ ಅಂದ್ರೆ ಎರಡರ ನಡುವೆ ಏನ್ ವ್ಯತ್ಯಾಸ ಇರುತ್ತೆ ಅಂತೀರಿ? ಖಂಡಿತ ಸರ್, ನೋಡಿ ನಮ್ಗೇನಾಗಿದೆ ಅಂದ್ರೆ ರೈತರ ತಳಮಟ್ಟದಿಂದ ನಮಗೆ ಸಂಪರ್ಕ ಇದೆ. ಪ್ರತಿ ಹಳ್ಳಿಯ ಪ್ರತಿ ರೈತರ ಅವರ ಎಲ್ಲ ಆಗುಹೋಗುಗಳು, ಅವರ ಸಮಸ್ಯೆಗಳ ಅರಿವಿದೆ, ಅವರ ನೋವುಗಳ ಅರಿವಿದೆ, ಅವರ ಎಲ್ಲಾ ರೀತಿಯ ರೈತರ ಸಂಪರ್ಕ ಜೊತೆ ನಮಗೆ ಹತ್ತಿರದ ಸಂಪರ್ಕ ಇರ್ತದೆ. ನಮ್ದು ಸಹಕಾರ ಕ್ಷೇತ್ರ ದೊಡ್ಡ ಒಂದು ವ್ಯಾಪ್ತಿಯನ್ನ ಹೊಂದಿರತಕ್ಕಂಥ ಸಹಕಾರ ಕ್ಷೇತ್ರ. ನಾವು ಉತ್ತಮವಾಗಿ ಕೆಲಸ ಮಾಡಿದ್ರೆ ಖಂಡಿತ ನಾವು ವಾಣಿಜ್ಯ ಬ್ಯಾಂಕ್ ಜೊತೆ ನಾವು ಸ್ಪರ್ಧೆಯನ್ನ ಮಾಡ್ತಕ್ಕಂಥ ಸನ್ನಿವೇಶಗಳು ನಮ್ಗೆ ಯಾವತ್ತೂ ಇದ್ದೇ ಇದೆ. ಈಗ ಸ್ವಸಹಾಯ ಗುಂಪುಗಳಿಗೆ ತಾವು ಸಾಲ ಕೊಡ್ತೀನಿ ಅಂತ ಹೇಳಿದ್ರಿ, ಎಷ್ಟು ಗುಂಪುಗಳನ್ನ ತಾವು ರಚನೆ ಮಾಡಿದಿರಿ, ಮತ್ತೆ ಏನು ಚಟುವಟಿಕೆಗಳನ್ನ ಆ ಗುಂಪಿನವರು ಮಾಡ್ತಾ ಇದ್ದಾರೆ, ಹೇಗಿದೆ ನಿಮ್ಮ ಅವರ ನಡುವಿನ ಬಾಂಧವ್ಯ? ಖಂಡಿತ ಸರ್, ನನ್ನ ಸಹಕಾರ ಸಂಘ ಜೊತೆ ಸುಮಾರು 150 ಸ್ವಸಹಾಯ ಸಂಘಗಳು ನಮ್ಮ ವ್ಯಾಪ್ತಿನಲ್ಲಿ ಇದೆ. ನನ್ನ ಸಂಘದಲ್ಲಿ ಖಾತೆಯನ್ನ ತೆರೆದು ಸಾಲವನ್ನು ಕೊಡ್ತಕ್ಕಂಥ ಸೌಲಭ್ಯನ ಕಲ್ಪಿಸಿಕೊಟ್ಟಿದ್ದೇವೆ. ಅವರು ಹಿಂದಿನ ದಿನಗಳಲ್ಲಿ ಸ್ವಸಹಾಯ ಸಂಘದ ಸದಸ್ಯರಿಗೆ ಒಂದು ಎಲ್ಲಾ ಕಷ್ಟ ಸುಖ ನೋವುಗಳಿಗೆ ಖಾಸಗಿಯವರ ಹತ್ರ ಸಾಲಕ್ಕೆ ಹೋಗ್ಬೇಕಂತ ಸನ್ನಿವೇಶಗಳು ಇತ್ತು. ಇತ್ತೀಚಿನ ದಿನಗಳಲ್ಲಿ ನಾವು ಉತ್ತಮವಾಗಿ ಸಂಘದ ಅಕೌಂಟ್ ಅನ್ನ ಖಾತೆಯನ್ನ ತೆರೆದು ಅವರಿಗೆ ಸಾಲ ಸೌಲಭ್ಯ ಒದಗಿಸಿಕೊಟ್ಟಾಗ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗ್ಲಿ, ಅವರ ದಿನನಿತ್ಯದ ಕಷ್ಟಗಳಿಗಾಗ್ಲಿ, ಮತ್ತೆ ಕೃಷಿ ಚಟುವಟಿಕೆಗಳಿಗಾಗ್ಲಿ, ಹೈನೋದ್ಯಮಕ್ಕಾಗ್ಲಿ ಸಾಲವನ್ನು ಪಡ್ಕೊಂಡು ಅವರ ಒಂದು ಆರ್ಥಿಕ ಸ್ಥಿತಿಯನ್ನ ಉತ್ತಮವಾಗಿ ಮುಂದುವರಿಲಿಕ್ಕೆ, ಜೀವನದ ಒಂದು ಉತ್ತಮ ಮಟ್ಟವನ್ನ ಮುಂದೆ ಆಗ್ಲಿಕ್ಕೆ ಖಂಡಿತ ಸಾಧ್ಯ ಆಗಿದೆ. ಸ್ವಲ್ಪ ವಿಭಿನ್ನವಾಗಿ ವಿಶೇಷವಾಗಿ ಏನಾದರೂ ಕೆಲಸ ಮಾಡಿರುವಂತಹ ಗುಂಪುಗಳಿದಾವ? ಇಲ್ಲ, ಇದೆ. ನಮ್ಮ ಭಾಗದಲ್ಲಿ ಉದ್ಬತ್ತಿಯನ್ನ ತಯಾರು ಮಾಡತಕ್ಕಂತಹ ಗುಂಪುಗಳು ಮಾಡಿದ್ದೇವೆ, ಮತ್ತೆ ಇನ್ನು ಇತರೆ ಬೇರೆ ಬೇರೆ ಚಟುವಟಿಕೆಗಳಿಗೆ ನಾವು ಕೂಡ ಒಂದು ಸ್ಥಳೀಯವಾಗಿ ಗುಡಿ ಕೈಗಾರಿಕೆಗಳ ರೀತಿಯಲ್ಲಿ ಸಂಘಗಳ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಖಂಡಿತ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ, ಮುಂದಿನ ದಿನಗಳಲ್ಲೂ ಕೂಡ ಮಾಡ್ತೇವೆ. ಜಂಟಿ ಬಾಧ್ಯತಾ ಗುಂಪುಗಳು, JLG ಗುಂಪುಗಳು, ಅದರ ಒಂದು ರಚನೆ ಏನಾದರೂ ತಾವು ಮಾಡಿದ್ದೀರಾ? ಇಲ್ಲ, ನನ್ನ ಸಂಘದ ವ್ಯಾಪ್ತಿಯಲ್ಲಿ JLG ಗುಂಪುಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಯಾಕೆಂದ್ರೆ ಅದನ್ನ ಮುಂದಿನ ದಿನಗಳಲ್ಲಿ ಮಾಡ್ಬೇಕಂತೇಳಿ ನಾವು ಕೂಡ ಕಾರ್ಯಕ್ರಮ ಹಮ್ಮಿಕೊಂತೇವೆ. ಗ್ರಾಮೀಣ ಪ್ರದೇಶದಲ್ಲಿ ಗೌಡ್ರೆ ತಮಗೆ ಗೊತ್ತು, ವಿದ್ಯಾವಂತ ಯುವಜನತೆ ಈಗ COVID-19 ಸಂದರ್ಭದಲ್ಲಿ ಬಹಳಷ್ಟು ಜನ ವಾಪಸ್ಸು ಹಳ್ಳಿಗಳಿಗೆ ಬಂದಿದ್ದಾರೆ. ಅವರಿಗೆ ಬಹಳಷ್ಟು ಚಟುವಟಿಕೆಗಳನ್ನು ಮಾಡೋ ಆಸೆ ಇದೆ, ಆದರೆ ಆರ್ಥಿಕ ನೆರವಿಲ್ಲ. ಈ ಅಂಶವನ್ನೆಲ್ಲ ತಾವು ಗಮನಿಸಿದ್ದೀರಾ? ಗ್ರಾಮೀಣ ಪ್ರದೇಶದ ಯುವ ಜನರಿಗೆ ಸಾಲ ಸೌಲಭ್ಯ ಉತ್ತೇಜನ ನೀಡೋಕೆ ಏನಾದರೂ ಕಾರ್ಯಕ್ರಮಗಳನ್ನು ಹಾಕೊಂಡು? ಖಂಡಿತ ಸರ್, ನಾವು ಮುಂದಿನ ದಿನಗಳಲ್ಲಿ ಏನು ವಿದ್ಯಾವಂತ ನಮ್ಮ ಭಾಗದ ಒಂದು ಯುವಕರಿದ್ದಾರೆ, ಅವರಿಗೆ ಯಾವುದೇ ರೀತಿಯ ಒಂದು ಸಣ್ಣ ಕೈಗಾರಿಕಾ ಮಟ್ಟದಲ್ಲಿ ಅವರು ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವಂತಹ ಸಂದರ್ಭಗಳು ಬಂದ್ರೆ ನಾವು ಕೂಡ ಅವರಿಗೆ ಸಾಲ ಸೌಲಭ್ಯ ಒದಗಿಸಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅವರು ಆರ್ಥಿಕ ಸ್ಥಿತಿ ಒಂದು ಉತ್ತಮವಾಗಿ ಆಗ್ಲಿಕ್ಕೆ ಏನೇನು ಸಾಧ್ಯ ಇದೆಯೋ ಎಲ್ಲಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅವರಿಗೆ ಖಂಡಿತ ಮುಂದಿನ ದಿನಗಳಲ್ಲಿ ಸಹಕಾರವನ್ನು ಮಾಡ್ತೇನೆ ನನ್ನ ಸಂಸ್ಥೆ ವತಿಯಿಂದ. ಈಗ ಯಾವತರ ವಿಶೇಷವಾದ ಏನಾದರೂ ಸಾಲಗಳನ್ನು ತಾವು ಕೊಟ್ಟಿದ್ದೀರಾ? ಅಂದ್ರೆ ಅವರೇ ಸ್ವ ಉದ್ಯೋಗವನ್ನ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ? ಇಲ್ಲ, ಹೈನುಗಾರಿಕೆಗೆ ಸಾಲವನ್ನ ಕೊಟ್ಟಿದ್ದೇವೆ. ಇನ್ನು ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಏನು ಮುಂದಿನ ದಿನಗಳಲ್ಲಿ ಬಂದ್ರೆ ಕೊಡುವಂತ ಕಾರ್ಯಕ್ರಮ ಹಮ್ಮಿಕೊಂತೇವೆ. ನೀನಾದಿಗಾದೆಯೋ ಎಲೆ ಮಾನವ, ಹದಿ ಹದಿ ಬಹು ನಾನು ಜನಪದ ಪಶುವೈದ್ಯ. ಪಶು ಚಿಕಿತ್ಸೆಯಲ್ಲಿ ಮನೆ ಮದ್ದಿನ ಪ್ರಾಮುಖ್ಯತೆ ಕುರಿತು ವಿಶೇಷ ಬಾನುಲಿ ಸರಣಿ ಕಾರ್ಯಕ್ರಮ ಪ್ರತಿ ಶನಿವಾರ ಸಂಜೆಯ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ವಿವಿಧ ಜಾನುವಾರು ಸಮಸ್ಯೆಗಳಿಗೆ ಮನೆಯಲ್ಲೇ ತಯಾರಿಸಬಹುದಾದ ಔಷಧಗಳ ಬಗ್ಗೆ ತಜ್ಞ ವೈದ್ಯರಿಂದ ವಿವರವಾದ ಮಾಹಿತಿ ನೀಡುತ್ತದೆ ಜನಪದ ಪಶುವೈದ್ಯ. ತಪ್ಪದೇ ಆಲಿಸಿ. ಪ್ರತಿ ಶನಿವಾರ ಸಂಜೆ ಕಿಸಾನ್ ವಾಣಿ ಕೃಷಿರಂಗದಲ್ಲಿ ಮೂಡಿ ಬರುತ್ತಿದೆ ಜಾನುವಾರುಗಳ ಚಿಕಿತ್ಸೆಯಲ್ಲಿ ಮನೆ ಮದ್ದಿನ ಪ್ರಾಮುಖ್ಯತೆ ಕುರಿತಾದ ಬಾನುಲಿ ಸರಣಿ ಜನಪದ ಪಶುವೈದ್ಯ. ಇತ್ತದೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುತ್ತದೆ ನೊಸಲಿಗೆ ವಿಭೂತಿಯಾದೆ, ತಟ್ಟದೆ ಹಾಕಿದರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿನೂ ಕೂಡ ತಾವು ತಲುಪ್ತೀರಿ, ಆ ಸಾಮರ್ಥ್ಯ ಇದೆ. ಸಹಕಾರಿ ಸಂಸ್ಥೆಗಳ ವಿಶೇಷನೇ ಅದು, ಪರಸ್ಪರ ಸಹಕಾರ, ಸಹಕಾರಿ ಮಂತ್ರವನ್ನು ತಾವು ಯಾವಾಗಲೂ ಹೇಳ್ತೀರಿ. ಈಗ ತಮಗೇನನ್ಸುತ್ತೆ, ಇಷ್ಟು ವರ್ಷಗಳ ಅನುಭವ ತಮಗಾಗಿದೆ, ಒಂದು ಸಹಕಾರಿ ಸಂಸ್ಥೆ ಒಂದು ಹಳ್ಳಿನಲ್ಲಿ ಉತ್ತಮವಾಗಿ ಕೆಲಸ ನಿರ್ವಹಿಸಿದ್ರೆ ಆ ಹಳ್ಳಿಗೆ ಏನ್ ಅನುಕೂಲ ಆಗ್ಬಹುದು, ಯಾವ ತರಹ ಗ್ರಾಮೀಣ ಅಭಿವೃದ್ಧಿ ಸಾಧ್ಯ ಆಗ್ಬಹುದು ಅಂತೀರಿ? ಖಂಡಿತ ಸರ್, ಸಹಕಾರ ಕ್ಷೇತ್ರ ಪ್ರಾರಂಭ ಆಗಿದೆ ರೈತರ ಹಿತಕ್ಕೋಸ್ಕರ. ರೈತರೇ ಸೇರ್ಕೊಂಡು ಮಾಡಿರ್ತಕ್ಕಂತಹ ಸಂಘ ಇದು. ಆ ಸ್ಥಳೀಯವಾಗಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಆಗುವಾಗಗಳನ್ನ ಅವರ ಕಷ್ಟಕ್ಕಾಗ್ಲಿ ಸುಖಕ್ಕಾಗ್ಲಿ ಪ್ರತಿಯೊಂದಕ್ಕೂ ಅನುಕೂಲ ಆಗ್ಬೇಕನ್ನೋ ಉದ್ದೇಶ ಇಟ್ಕೊಂಡೇ ಸಹಕಾರ ಸಂಘ ಸ್ಥಾಪನೆ ಆಗಿರ್ತಕ್ಕಂತಹದ್ದು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ, ರೈತರು ಉತ್ತಮವಾಗಿ ಅವರ ಆರ್ಥಿಕ ಸ್ಥಿತಿಯನ್ನ ನಿಭಾಯಿಸಲಿಕ್ಕೆ ಕಷ್ಟ ಆದಂತ ಸಂದರ್ಭದಲ್ಲೂ ಕೂಡ ಸಹಕಾರ ಸಂಘಗಳು ಅವರಿಗೆ ನೆರವಾದ್ರೆ ಖಂಡಿತ ಅವರು ಒಳ್ಳೆ ವ್ಯವಸಾಯ ಮಾಡೋ ದಿಕ್ಕಿನಲ್ಲಿ ನಾವು ಸಹಕಾರವನ್ನ ಮಾಡಿದ್ರೆ ಏನಾಗ್ತದೆ ಅಂದ್ರೆ, ಆಲೂಗಡ್ಡೆ ಬೆಳೆಯೋದ್ರಿಂದ, ಮೆಕ್ಕೆಜೋಳ ಬೆಳೆಯೋದ್ರಿಂದ, ಬೇರೆ ಬೇರೆ ಇನ್ನೇನು ಸ್ಥಳೀಯವಾಗಿ ವ್ಯವಸಾಯ ಮಾಡೋದ್ರಿಂದ ಅವರು ಅಭಿವೃದ್ಧಿನ ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆರ್ಟಿಕಲ್ಚರ್ ಸೈಡ್ ಅವರು ಹೋಗ್ಬೇಕಾಗ್ತದೆ, ಟೆಕ್ನಾಲಜಿಯನ್ನ ಬಳಸ್ಕೋಬೇಕಾಗ್ತದೆ, ಉತ್ತಮವಾದ ಮಾರ್ಕೆಟ್ ಅನ್ನ ಸೃಷ್ಟಿಸಬೇಕಾಗ್ತದೆ. ಹೀಗೆ ಮುಂದಿನ ದಿನಗಳಲ್ಲಿ ನಾವು ಕೂಡ ತಂತ್ರಜ್ಞಾನವನ್ನ ರೈತರಿಗೆ ಒದಗಿಸಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ, ಮಾರ್ಕೆಟ್ ಅನ್ನ ಒದಗಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಎಲ್ಲಾ ರೀತಿಯ ಸಹಕಾರವನ್ನು ಮಾಡಿದಾಗ ಪ್ರತಿಯೊಬ್ಬ ಕಟ್ಟ ಕಡೆಯ ಒಂದು ಸಾಮಾನ್ಯ ರೈತ ಕೂಡ ಒಂದು ಉತ್ತಮವಾದ ಜೀವನ ಮಾಡಲಿಕ್ಕೆ ಅನುಕೂಲ ಆಗ್ತಕ್ಕಂತಹ ಒಂದು ಸಂದರ್ಭವನ್ನು ಒದಗಿಸಿಕೊಡ್ಲಿಕ್ಕೆ ನಮ್ಮ ಸಹಕಾರ ಸಂಘ ಖಂಡಿತ ಪ್ರಯತ್ನ ಮಾಡ್ತದೆ. ಗೌಡ್ರೆ, ಸಹಕಾರಿ ವ್ಯವಸ್ಥೆ ಅನ್ನೋದು ತಾವೇ ಹೇಳಿದ ಹಾಗೆ ರೈತರಿಂದಲೇನೆ ಮೂಡಿರುವಂತಹ ಒಂದು ವ್ಯವಸ್ಥೆ. ಆದ್ರೆ ಪ್ರತಿಯೊಂದು ಸಹಕಾರಿ ಸಂಸ್ಥೆಯಲ್ಲೂ ಎರಡು ವರ್ಗ ಇರುತ್ತೆ, ಒಂದು ರೈತ ಪ್ರತಿನಿಧಿಗಳು ಆಡಳಿತ ಮಂಡಳಿ, ಮತ್ತೊಂದು ತಾವು ಕೆಲಸ ಮಾಡುವಂತಹ ಒಂದು ವರ್ಗ. ನಿಮ್ಮಿಬ್ಬರ ನಡುವೆ ಸಮನ್ವಯತೆ ಇರಬೇಕು, ಪರಸ್ಪರ ನಂಬಿಕೆ ವಿಶ್ವಾಸ ಗೌರವ ಇರಬೇಕು, ಆಗ ಮಾತ್ರ ಸಂಘ ಯಶಸ್ವಿಯಾಗೋದಕ್ಕೆ ಸಾಧ್ಯ. ಹೇಗಿದೆ ನಿಮ್ಮ ಮತ್ತೆ ನಿಮ್ಮ ಆಡಳಿತ ಮಂಡಳಿ ಸದಸ್ಯರ ನಡುವಿನ ಸಂಬಂಧ? ನಿಜವಾಗ್ಲೂ ಸರ್, ನನ್ನ ಪ್ರಸ್ತುತದಲ್ಲಿ ಇರತಕ್ಕಂತ ಆಡಳಿತ ಮಂಡಳಿ ಉತ್ತಮವಾಗಿ ನಮಗೆ ಸಹಕಾರವನ್ನ ನೀಡ್ತಾ ಇದೆ. ಅವರಲ್ಲೂ ಕೂಡ ಒಂದು ನಮ್ಮ ಸಂಘವನ್ನ ಉತ್ತಮವಾಗಿ ನಡೆಸಿಕೊಂಡು ಹೋಗ್ಬೇಕನ್ನೋ ಮನೋಭಾವ ಇದೆ. ಹಿಂದೆ ಇದ್ದಂತ ಆಡಳಿತ ಮಂಡಳಿಗಳು ಕೂಡ ನನಗೆ ಖಂಡಿತವಾಗಿ ಒಳ್ಳೆ ಉತ್ತಮವಾದ ಬಾಂಧವ್ಯನ ಇಟ್ಕೊಂಡು ಸಹಕಾರ ನೀಡಿದ್ರಿಂದನೇ ನನ್ನ ಸಂಸ್ಥೆ ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಒಳ್ಳೆ ಆಡಳಿತ ಮಂಡಳಿ ಇಲ್ಲಿವರೆಗೂ ನಾನು ಹೊಂದಿದ್ದೇನೆ, ಉತ್ತಮವಾಗಿ ಸಹಕಾರ ನೀಡಿದ್ದಾರೆ. ಮತ್ತೆ ನಾನಿರ್ತಕ್ಕಂತ ಗ್ರಾಮದಲ್ಲೂ ಕೂಡ ಒಳ್ಳೆ ರೀತಿಯಲ್ಲಿ ಸಹಕಾರವನ್ನ ಮಾಡಿದ್ದಾರೆ. ಎಲ್ಲರಿಗೂ ನನ್ನ ಸಂಸ್ಥೆಯಿಂದ ಅವರಿಗೆ ನಾನು ಚಿರಋಣಿ ಸರ್. ನೀವು ಸಿಬ್ಬಂದಿಗಳು ಎಷ್ಟು ಜನ ಇದ್ದೀರಿ? 13 ಜನ ನಾವು ಸಿಬ್ಬಂದಿಗಳ ಕೆಲಸವನ್ನ ಮಾಡ್ತಾ ಇದ್ದೇವೆ. ಓಕೆ, ನಿಮ್ಮಲ್ಲಿ ಒಂದು ಮಾರಾಟ ವಿಭಾಗನೂ ಕೂಡ ಇದೆ. ಮಾರಾಟ ವಿಭಾಗ ಇದೆ ಅಲ್ವೇ? ಅದರಲ್ಲಿ ತಾವು ರಸಗೊಬ್ಬರ, ಕೀಟನಾಶಕ, ಬೀಜ ಈ ಮೂರನ್ನಷ್ಟೇ ಮಾರ್ತೀರಾ ಅಥವಾ ನ್ಯಾಯಬೆಲೆ ಅಂಗಡಿ ಬೇಕಾದಂತಹ ಪಡಿತರ ಅದನ್ನು ಮಾರಾಟ ಮಾಡುವಂತ ವ್ಯವಸ್ಥೆ ಇದೆಯಾ? ಇಲ್ಲ, ನಮ್ಮಲ್ಲಿ ಪಡಿತರ ಇದು ನಮ್ಮಲ್ಲಿ ಇಲ್ಲ. ರಸಗೊಬ್ಬರ, ಕ್ರಿಮಿನಾಶಕ, ಬಿತ್ತನೆ ಬೀಜದ ಮಾರಾಟ ವ್ಯವಸ್ಥೆ ಮಾತ್ರ ನಾವು ಹೊಂದಿದ್ದೇವೆ. ಬೇರೆ ಯಾವ್ದಾದ್ರು ಡೀಲರ್ಶಿಪ್ ಗಳನ್ನು ತೆಗೆದುಕೊಂಡಿದ್ದೀರಾ? ಇಲ್ಲ, ರಸಗೊಬ್ಬರ ಮಾರಾಟದಲ್ಲಿ ನಾವು ಹೋಲ್ಸೇಲ್ ದರದಲ್ಲಿ ಮಾರಾಟ ಮಾಡತಕ್ಕಂತಹ ಒಂದು ಇದನ್ನ ಕೂಡ ನಾವು ಮಾಡ್ಕೊಂಡಿದ್ದೇವೆ. ಇಡೀ ಜಿಲ್ಲೆಯಾದ್ಯಂತ ನಮ್ಗೆ ಎಲ್ಲಾ ಸಹಕಾರ ಸಂಘಗಳ ಒಂದು ಸಂಪರ್ಕ ಇರೋದ್ರಿಂದ ನಾವು ಆ ಮಟ್ಟದಲ್ಲೂ ಕೂಡ ಪ್ರಯತ್ನ ಮಾಡಿ ಉತ್ತಮವಾಗಿ ನಾವು ಸಗಟು ದರದಲ್ಲಿ ಮಾರಾಟ ಮಾಡುವ ಕಾರ್ಯಕ್ರಮವನ್ನು ಮಾಡಿಕೊಂಡು ಅದನ್ನು ಕೂಡ ನಾವು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಗಳನ್ನ ವಿತರಣೆ ಮಾಡಿದ್ದೀರಾ? ಕಿಸಾನ್ ಕ್ರೆಡಿಟ್ ಕಾರ್ಡ್ಸ್ ನನ್ನ ಭಾಗದ ರೈತರು ಸಾಲ ಪಡೆದಿರತಕ್ಕಂತ ಎಲ್ಲಾ ರೈತರಿಗೂ ಕೂಡ ನಾವು ವಿತರಣೆಯನ್ನ ಮಾಡಿದ್ದೇವೆ. ಹೇಗಿದೆ ಸರ್ ಇದರ ಬಗ್ಗೆ ರೈತರ ಪ್ರತಿಕ್ರಿಯೆ, ಏನ್ ಪ್ರಯೋಜನ ಇದೆ? ಯಾಕೆಂದ್ರೆ ಅವರು ಒಂದು ವರ್ಷದೊಳಗಡೆ ಸಾಲ ತೀರಿಸಿದ್ರೆ ನಿಮ್ಮ ಸಂಘದಲ್ಲಿ ಬಡ್ಡಿನೇ ಇಲ್ಲ, 0% ಬಡ್ಡಿ. ಹೇಳಿ ಸರ್ ಈ ಸಾಲದ ಬಗ್ಗೆ. ಇಲ್ಲ, ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಾಲಗಳು ನಮ್ಮ ಭಾಗದ ರೈತರಿಗೆ ಸುಮಾರು 10 ಕೋಟಿವರೆಗೆ ಸಾಲವನ್ನ ಕೊಟ್ಟಿದ್ದೇವೆ. ನಮ್ಮಲ್ಲಿ ಆ ಕಿಸಾನ್ ಕ್ರೆಡಿಟ್ ಕಾರ್ಡ್ಸ್ ಯಾಕೆ ಉಪಯೋಗಕ್ಕೆ ಬರ್ತಲ್ಲ ಅಂದ್ರೆ, ನಮ್ಮಲ್ಲಿ 0% ಸಾಲ ಕೊಟ್ಟಿರೋದ್ರಿಂದ ಅದನ್ನ ಬಳಕೆ ಮಾಡಲಿಕ್ಕೆ ಅವರಿಗೆ ರೈತರಿಗೆ ಒಂದು ಇದು ಅನುಕೂಲ ಆಗಿಲ್ಲ. ಅನುಕೂಲ ಆಗಿಲ್ಲ ಅಂದ್ರೆ ಅದು ಉಪಯೋಗಕ್ಕೆ ಬರ್ತಾ ಇಲ್ಲ. ಯಾಕೆ ಅಂದ್ರೆ ಈಗ ಎಷ್ಟೋ ಪ್ರಮಾಣದ ಬಡ್ಡಿ ಇದ್ದಾಗ ಬೆಳೆ ಸಾಲವನ್ನ ಕಟ್ಟಲಿಕ್ಕೆ 4% ಅಥವಾ ಕಮರ್ಷಿಯಲ್ ಬ್ಯಾಂಕ್ ಅಲ್ಲಿ ಎಷ್ಟೋ ಪರ್ಸೆಂಟೇಜ್ ಬಡ್ಡಿ ಇದ್ದಾಗ ಅವರು ದುಡ್ಡು ಇದ್ದಾಗ ಅಕೌಂಟ್ಗೆ ದುಡ್ಡನ್ನ ಕಟ್ಟತಕ್ಕಂತಹದ್ದು, ಮತ್ತೆ ಬೇಕಾದಾಗ ದುಡ್ಡನ್ನು ವಾಪಸ್ ಪಡಿತಕ್ಕಂತಹದ್ದು. ಇಲ್ಲಿ ಏನಾಗ್ತದೆ, ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಾಲದಲ್ಲಿ ಇವತ್ತು 1 ಲಕ್ಷ ಸಾಲ ತಗೊಂಡಿದ್ರೆ 50,000 ದುಡ್ಡು ಇರ್ತದೆ ಅಕೌಂಟ್ಗೆ ಕಟ್ಟಿದ್ರೆ, ಇಷ್ಟಷ್ಟು ದಿವಸಗಳಿಗೆ ಬಡ್ಡಿ ಇರೋದಿಲ್ಲ. ಮತ್ತೆ ಬೇಕಾದಾಗ ಅವರು SP ಅಕೌಂಟ್ ತ್ರೂನಲ್ಲಿ ರೀತಿನಲ್ಲಿ ಅವರು ವಾಪಸ್ ಪಡೆಯಬಹುದು. ಇಟ್ಟ ದಿವಸಕ್ಕೆ ಬಡ್ಡಿ ಇರೋದಿಲ್ಲ, ಪಡೆದಂತ ದಿವಸಗಳಿಗೆ ಮಾತ್ರ ಬಡ್ಡಿ ಇರ್ತದೆ. ಯಾಕೆಂದ್ರೆ ನಮ್ಮಲ್ಲಿ 0% ಇರೋದ್ರಿಂದ ಆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಎಲ್ಲರಿಗೂ ಕಾರ್ಡ್ ಅನ್ನ ವಿತರಣೆ ಮಾಡಿದ್ದೇವೆ. ಬಟ್ ಆ ಸೌಲಭ್ಯ ರೈತರಿಗೆ ಅನುಕೂಲ ಆಗ್ಲಿಕ್ಕೆ ಇನ್ನು ಆ ರೀತಿನಲ್ಲಿ ಇದಿದೆ. ಅಂದ್ರೆ ನೀವು ವ್ಯವಸಾಯದ ಸಾಲ, ಕ್ರಾಪ್ ಲೋನ್ ಅಂತೂ ಚೆನ್ನಾಗಿ ಕೊಟ್ಟಿದ್ದೀವಿ. ಉತ್ತಮವಾಗಿ ಸಾಲ ಅಡ್ವಾನ್ಸ್ ಮಾಡಿದ್ದೇವೆ ಅಲ್ವಾ? ಮರುಪಾವತಿ ಹೇಗಿದೆ ಸರ್? ನಮ್ಮಲ್ಲಿ 100%ಗೆ 100% ಮರುಪಾವತಿ ಇದೆ ಸರ್. ಓಹೋ, ನನ್ನ ಭಾಗದ ರೈತರು ನಿಜವಾಗ್ಲೂ ಉತ್ತಮವಾಗಿ ಸ್ಪಂದಿಸಿದ್ದಾರೆ. ನಾವು ಒಂದು ಫೋನ್ ಕಾಲ್ ಅನ್ನ ಮಾಡಿದ್ರೆ ಸಾಕು, ಆ ಸರಿಯಾದ ಸಮಯಕ್ಕೆ ಬಂದು ಮರುಪಾವತಿ ಮಾಡತಕ್ಕಂತ ಇದನ್ನ ನಾವು ಬೆಳೆಸಿದ್ದೇವೆ ರೈತರಿಗೆ. ನಮ್ ಜೊತೆ ಉತ್ತಮವಾಗಿ ಸಂಬಂಧ ಇದೆ, ಉತ್ತಮವಾಗಿ ನಮ್ ಜೊತೆ ಸ್ಪಂದಿಸ್ತಾರೆ. ಈಗ 3 ತರಹದ ಸಾಲ ಇದೆ, ಒಂದು ಅಲ್ಪಾವಧಿ, ಮಧ್ಯಮಾವಧಿ, ದೀರ್ಘಾವಧಿ. 3 ತರಹದ ಸಾಲವನ್ನ ತಮ್ಮ ಸಂಸ್ಥೆ ನೀಡ್ತಾ ಇದೆಯಾ? ಹೇಗೆ? ದೀರ್ಘಾವಧಿ ಸಾಲವನ್ನ ಕೊಟ್ಟಿಲ್ಲ ನಾವು. ಮಧ್ಯಮಾವಧಿ ಸಾಲವನ್ನ ಕೊಟ್ಟಿದ್ದೇವೆ, ಬೆಳೆ ಸಾಲವನ್ನ ಕೊಟ್ಟಿದ್ದೇವೆ. ಮಧ್ಯಮಾವಧಿ ಸಾಲದಲ್ಲಿ ಹೈನುಗಾರಿಕೆಗೆ ಕೊಟ್ಟಿದ್ದೇವೆ, ಇನ್ನಿತರ ಕೃಷಿ ಹೊಂಡಗಳಿಗೆ ಕೊಟ್ಟಿದ್ದೇವೆ, ಇನ್ನಿತರ ಚಟುವಟಿಕೆಗಳನ್ನ ಮಾಡಲಿಕ್ಕೆ ಕೂಡ ನಾವು ಸಾಲವನ್ನ ಕೊಟ್ಟಿದ್ದೇವೆ. ಯಾರು ದೀರ್ಘಾವಧಿ ಸಾಲಕ್ಕೆ ಬೇಡಿಕೆನೆ ಸಲ್ಲಿಸ್ತಿಲ್ವ ಗೌಡ್ರೆ? ದೀರ್ಘಾವಧಿ ಸಾಲ ಬೇಡಿಕೆ ಇಲ್ಲ ನಮ್ಮಲ್ಲಿ, ಆ ಮಟ್ಟದ ರೈತರು ಯಾರು ಮುಂದೆ ಬಂದಿಲ್ಲ. ಅಥವಾ ಅದು PAP CMS ವ್ಯಾಪ್ತಿಗೆ ಬರುತ್ತೆ ಅಂತ ಏನಾದ್ರೂ ಬಿಟ್ಬಿಟ್ಟಿದ್ದೀರ? ಇಲ್ಲ, PLD ಬ್ಯಾಂಕ್ ಇದಕ್ಕೆ ವ್ಯಾಪ್ತಿಗೆ ಬರ್ತದೆ. ನಮ್ಮ ಬ್ಯಾಂಕಿನಿಂದ ಆ ಕಾರ್ಯಕ್ರಮವನ್ನು ಇನ್ನೂ ಹಮ್ಮಿಕೊಂಡಿಲ್ಲ. ನೀವು ಕೂಡ ಹಳ್ಳಿಗಳಿಗೆ ಹೋಗ್ತಾ ಇರ್ತೀರಾ, ರೈತರನ್ನ ಭೇಟಿ ಮಾಡ್ತಾ ಇರ್ತೀರಾ, ಅವ್ರ ಜೊತೆ ಸ್ಪಂದನೆ ಇಟ್ಕೊಂಡಿದ್ದೀರಾ, ಹೇಗೆ ಗೌಡ್ರಿ? ಇಲ್ಲ, ನಿಜವಾಗ್ಲೂ ಉತ್ತಮವಾಗಿ ರೈತರ ಜೊತೆ ಸಂಬಂಧ ಇದೆ ಸರ್, ಗೌರವ ಇದೆ. ಆ ಪ್ರೀತಿ ವಿಶ್ವಾಸದಿಂದನೇ ನನ್ನ ಸಂಘವನ್ನ ಅಭಿವೃದ್ಧಿಯನ್ನ ಮಾಡ್ಲಿಕ್ಕೆ, ಉತ್ತಮವಾಗಿ ನಡ್ಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಸರ್, ಅದು ನಮ್ಮ ಹೆಮ್ಮೆ ವಿಷಯ. ಗೌಡ್ರೆ, ಒಂದು ಹಳ್ಳಿಯ ಒಂದು ಸಣ್ಣ ಸಹಕಾರ ಸಂಘವನ್ನ ಇಷ್ಟು ಅದ್ಭುತವಾಗಿ ಬೆಳೆಸಿ ರೈತರಿಗೆ ತುಂಬಾ ನೆರವನ್ನು ನೀಡುವಂತಹ ಸಂಸ್ಥೆಯಾಗಿ ಬೆಳೆಸಿದ್ದೀರಿ, ದೇಶದ ಪ್ರಧಾನಿಯವರೊಂದಿಗೆ ಚರ್ಚೆ ಮಾಡುವಂತಹ ಹಂತಕ್ಕೆ ಸಂಘವನ್ನು ತೆಗೆದುಕೊಂಡು ಹೋಗಿದ್ದೀರಿ, ಅದಕ್ಕಾಗಿ ಮತ್ತೊಮ್ಮೆ ಅಭಿನಂದನೆಗಳು. ನಮ್ಮ ಕೇಳುಗರು ತಮ್ಮ ಜೊತೆ ನೇರವಾಗಿ ಮಾತನಾಡಬೇಕು ಅನ್ನೋದಾದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದಾ? 9900960260. ಇನ್ನೊಮ್ಮೆ ಹೇಳ್ತೀರಾ? 9900960260. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9900960260. ಒಳ್ಳೇದು ಬಸವೇಗೌಡರ, ಇದುವರೆಗೂ ಉಗನೆಯ ಪ್ರಾಥಮಿಕ ಕೃಷಿ ಪತ್ತಿನ ಸೇವಾ ಸಹಕಾರ ಸಂಘದ ಕಾರ್ಯಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ, ಒಳ್ಳೇದಾಗ್ಲಿ. ನಮಸ್ಕಾರ. ಧನ್ಯವಾದಗಳು ಸರ್.